ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾ ಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಸ್ನೇಹಿತರೆ ನೀವು ಕೇಳ್ತಾ ಇದ್ರಿ 102.6 ಮೆಗಾ ಹರ್ಟ್ಸ್ಗಳು. ನಿಲಯದ ಕಾರ್ಯಕ್ರಮಗಳಲ್ಲಿ ಇದೀಗ ಸಮಯ 6:50:52 ಇದೀಗ ಕಾರ್ಯಕ್ರಮ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಸ್ನೇಹಿತರೆ, ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 18 ಭೂಮಿಯ ಛತ್ರಿ ಓಜೋನ್ ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಸುಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಕೇಳಿ ಕೃಷಿ ಬೆಳಕು. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಭೂಮಿಯ ಛತ್ರಿ ಓಜೋನ್ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಏನ್ ಶಿವಣ್ಣ, ತುಂಬಾ ಗಂಭೀರವಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಗಂಗಮ್ಮ, ಹಿಂಗೆ ಏನೋ ಅದು ಇದು ಅಂತ ಇರುತ್ತಲ್ಲ, ಯಾವ್ಯಾವ್ದೋ ವಿಷಯಗಳು. ಅದೇನಪ್ಪ ಅದು ಅಂತ ದೊಡ್ಡ ವಿಚಾರ? ಆಕಾಶ ತಲೆ ಮೇಲೆ ಬಿದ್ದು ಅಂತಾರ ಒದ್ದಾಡ್ತಿದೀಯ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಆಕಾಶದಿಂದ ಬೆಂಕಿ ಮಳೆ ಬೀರುತ್ತೆ ಅಂತ ಎದುರ್ಸೋರು. ಆವಾಗ ನಾವು ಹಿಂಗೆ ಎದ್ರಕಂಡು ಮಂಕಾಗಿ ಬೆಂಕಿ ಮಳೆ ಬಂದ್ರೆ ಏನ್ ಮಾಡೋದಪ್ಪ ಅಂತ ಚಿಂತೆ ಮಾಡ್ತಾ ಇದ್ವಿ. ನೀನು ಹಂಗೆ ಕೂತ್ಕೊಂಡಿದೀಯಪ್ಪ, ಅದೇನ ಅಂತ ಹೇಳ್ತಾರಲ್ಲ, ನಮಗೂ ಸ್ವಲ್ಪ ಹೇಳು. ಈ ಶಿವಣ್ಣನ ಕಥೆನ ಕಟ್ಕೊಂಡು ಹೋದ್ರೆ ಅಷ್ಟೇ ನೋಡು, ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಕೊಂಡು ಒಂದ್ ಸಣ್ಣ ಕತೆನ ದೊಡ್ಡ ಕಾದಂಬರಿ ಮಾಡೋ ಪೈಕಿ ಮನುಷ್ಯ ಅಂತ ನಮ್ಗೇನ್ ಗೊತ್ತಿಲ್ವಾ? ಅದೇ ಕಣವ, ಮೊನ್ನೆ ಆಕಾಶವಾಣಿನಲ್ಲಿ ಚರ್ಚೆ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಿ. ಹಿಂಗಾದ್ರೆ ಪ್ರಪಂಚ ಉಳಿದೀತಾ ಅಂತ. ಆಕಾಶವಾಣಿಲಿ ಎಷ್ಟೋ ವಿಷಯ ಬರ್ತಾ ಇರ್ತವೆ, ಶಿಕ್ಷಣ, ಆರೋಗ್ಯ, ಕಾರ್ಯಕ್ರಮಗಳು ಇರ್ತವೆ. ಅಷ್ಟೇ ಅಲ್ಲ ಕಣವ, ಕೃಷಿ, ಕೈಗಾರಿಕೆ, ಸರ್ಕಾರದ ಯೋಜನೆಗಳ ಬಗ್ಗೆನೂ ಕೂಡ ತಿಳಿಸ್ತಾ ಇರ್ತಾರೆ. ಪರಿಸರ, ಮನರಂಜನೆ, ಇನ್ನು ಏನೇನೋ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರ್ತವೆ. ಯಾವುದು ಅಂತ ತಿಳಿಯೋದು ನೀನೇ ಹೇಳಪ್ಪ, ಅದ್ ಯಾವ ವಿಷಯ ಅಂತ. ಮೊನ್ನೆ ಸಂಜೆ ಸಮಯದಲ್ಲಿ ಪ್ರಸಾರ ಆಯ್ತಲ್ರವ, ಅದೇ ಆಕಾಶದಲ್ಲಿ ರಂಧ್ರ ಆಗ್ತಾ ಇದೆ ಅಂತ ಆ ವಿಷಯ ಕಂಡ್ರವ. ಆಕಾಶಕ್ಕೆ ತೂತ್ ಬಿದ್ರೆ ಕತೆ ಏನು ಅಂತೀನಿ? ಓ, ಅದೆಂತದೋ ಆಜೋನ್ ಅನ್ನೋದ್ರ ವಿಷಯನಾ? ಏ ಸುಮ್ಮ ಕೂತ್ಕ ಗೌರಮ್ಮ, ಅದು ಆ ಜೋನು ಅಲ್ಲ, ಈ ಜೋನು ಅಲ್ಲ, ಯಾ ಜೋನು ಅಲ್ಲ, ಒಟ್ನಲ್ಲಿ ಯಾವ್ದೋ ಒಂದ್ ಜೋನ್ ಅಷ್ಟೇಯಾ. ಏ ತಮಾಷೆ ಮಾಡಿದ್ದು ಸಾಕಣ್ರಮ್ಮ, ಶಿವಣ್ಣ ಹೇಳೋದ್ರಲ್ಲಿ ಅರ್ಥ ಇದ್ದೇ ಇರುತ್ತೆ. ಅಲ್ಲ ಶಿವಣ್ಣ, ಅವರೇನೋ ವಿಜ್ಞಾನಿಗಳಂತ ವಿಷಯಗಳ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ರು ಅಂತ ನೀನ್ಯಾಕಪ್ಪ ಅಷ್ಟು ಚಿಂತೆ ಮಾಡ್ತಾ ಇದೀಯಾ? ಅವ್ರು ಹೇಳಿದ್ದು ನೀವು ಕೇಳಿದ್ರೋ ಇಲ್ವೋ ಹೇಳಿ, ಅಲ್ಲ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಸಂಶೋಧನೆ ಮಾಡಿ ಇಂಥದ್ದನ್ನೆಲ್ಲ ಕಂಡಿಡಿದು ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಅವ್ರು ಪಡೋ ಪ್ರಯತ್ನ ಮತ್ತು ಕಾಳಜಿಗಳಿಗೆ ಏನು ಬೆಲೆ ಇಲ್ವಾ? ನಾವು ಅಷ್ಟು ಸದೃವಾಗಿ ಮಾತಾಡೋದು ಸರಿನಾ? ನೀವೇ ಹೇಳಿ. ಅಲ್ಲ ಕಣಪ್ಪ, ಅಲ್ಲೆಲ್ಲೋ ಆಕಾಶದಲ್ಲಿ ಏನೋ ಆಗ್ತಾ ಇದೆ ಅಂದ್ರೆ ಅದೇನು ಇವತ್ತೇ ನಮ್ಮನೆ ಬಾಗಿಲಿಗೆ ಬಂದು ಕುತ್ಕೊಂಡ್ಬಿಟ್ಟಿದ್ಯಾ? ಸಮಸ್ಯೆ ಕಂಡಿಡಿದವರು ಪರಿಹಾರಕ್ಕೂ ದಾರಿ ಕಂಡ್ಕೊಂಡಿದ್ದಾರಲ್ವಾ ಬಿಡು. ಏ ಸುಮ್ನಿರು, ಅಷ್ಟಕ್ಕೂ ನಾವು ನೀವು ಸೇರಿ ಸಮಸ್ಯೆ ಬಗೆಹರಿಸಕ್ಕಾಗತ್ತಾ? ಯಾರು ಏನ್ ಮಾಡ್ಬೇಕೋ ಅವ್ರು ಅದನ್ನ ಮಾಡ್ತಾರೆ, ನಮ್ ಕೆಲ್ಸ ಏನು? ಕೃಷಿ ಮಾಡೋದು, ಅದನ್ನು ಸರಿಯಾಗಿ ಮಾಡಿದ್ರೆ ಸಾಕಾಯ್ತು ನೋಡಪ್ಪ. ಎಲ್ಲಾದ್ರೂ ಉಂಟೆ ಜಯಮ್ಮ, ಈ ಮಾತು ಅಷ್ಟು ಸರಿ ಇಲ್ಲ. ನಾವು ಕೃಷಿ ಮಾಡೋಕೆ ಭೂಮಿ, ಸೂರ್ಯ, ಮೋಡ, ಮಣ್ಣು ಎಲ್ಲ ಕೂಡ ಸುಸ್ಥಿರತೆಯಲ್ಲಿ ಇರಲೇಬೇಕಲ್ಲ. ಅಲ್ಲೆಲ್ಲೋ ಸಾವಿರ ಮೈಲಿ ದೂರದಲ್ಲಿ ಚಂಡಮಾರುತ ಬೀಸಿದ್ರೆ ಇಲ್ಲಿ ಮಳೆ ಬರುತ್ತಂತೆ, ಇಲ್ಲಿ ಮಳೆ ಬಂದ್ರೆ ಮತ್ತೆಲ್ಲೋ ಚಳಿಯಾಗುತ್ತಂತೆ. ಅಂದ್ರೆ ಈ ಪರಿಸರದಲ್ಲಿ ಆಗುವಂತ ಚಿಕ್ಕ ಚಿಕ್ಕ ಬದಲಾವಣೆ ಇನ್ನೆಲ್ಲೋ ದೂರದಲ್ಲಿ ಒಂದು ದೊಡ್ಡ ಪರಿಣಾಮಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಹುದಾ? ಹೌದು ಹೇಳಪ್ಪ. ಅಲ್ಲೆಲ್ಲೋ ದೂರದ ಚೀನಾ ದೇಶದಲ್ಲಿ ಹುಟ್ಟಿದ ಕರೋನಾ ವೈರಸ್ ಇಡೀ ಪ್ರಪಂಚಕ್ಕೆ ಹರಡಿ ಮಾಡಬಾರ್ದಧ್ವಾನ ಮಾಡ್ಲಿಲ್ವಾ? ಹಂಗಲ್ಲ ಗೌರಮ್ಮ, ಮೊದಲು ಸಾರಿಗೆ ಸಂಪರ್ಕ, ದೂರವಾಣಿ, ಟಿವಿ ಇತ್ಯಾದಿ ಅನುಕೂಲಗಳು ಇಲ್ದಿದ್ದಾಗ ಜಗತ್ತು ತುಂಬಾ ದೂರ ಅನ್ನಿಸ್ತಿತ್ತು. ಆದ್ರೆ ಈಗ ಆ ರೀತಿ ಇಲ್ಲ ಬಿಡು. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರ್ಬೋದು ಅಂತೀನಿ. ಹೀಗಾಗಿ ಪ್ರಪಂಚ ಚಿಕ್ಕದಾಗಿದೆ ಮತ್ತು ತುಂಬಾ ನಮಗೆ ಹತ್ರ ಆಗಿದೆ ಅನ್ಸುತ್ತೆ. ಅದು ನಿಜ ಬಿಡು. ಬೇರೆ ಬೇರೆ ಗ್ರಹಗಳಿಗೆ ಹೋಗಿ ಬರ್ತೀವಿ ಅಂದ್ರೆ ಪ್ರಪಂಚ ಚಿಕ್ಕದಲ್ಲದೆ ಇನ್ನೇನ್ ಹೇಳು. ಈ ಭೂಮಿ, ಇಲ್ಲಿನ ಜೀವಜಂತುಗಳು, ಪರಿಸರ ಎಲ್ಲವೂ ಸರಿಯಾಗಿರ್ಬೇಕು ಅಂದ್ರೆ ಎಲ್ಲೋ ದೂರದಲ್ಲಿರುವ ಗ್ರಹ, ನಕ್ಷತ್ರ, ಆಕಾಶ ಹೀಗೆ ಎಲ್ಲವೂ ಕೂಡ ಸುಸ್ಥಿತಿಯಲ್ಲಿರಬೇಕು. ಒಂದಕ್ಕೊಂದು ಎಂತ ಸಂಬಂಧ, ಎಷ್ಟು ಅದ್ಭುತ ಅಲ್ವಾ? ಪ್ರಕೃತಿ ಅನ್ನೋದು ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥ ಆಗೋಲ್ಲ ಅಲ್ವಾ? ನಾವು ಇನ್ನು ಏನೇನ್ ತಿಳಿಯೋದಿದೆಯೋ ಏನೋ, ವಿಸ್ತಾರಕ್ಕೆ ಯಾರು ಸಾಟಿ ಹೇಳು. ಅದಕ್ಕೆ ಕಣ್ರವ, ಈ ಪ್ರಕೃತಿಯ ಮುಂದೆ ನಾವು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ನಾವು ಅದನ್ನ ಅನುಸರಿಸ್ಕೊಂಡು ಹೋಗ್ಲೇಬೇಕೇ ಹೊರ್ತು ಅದು ನಮ್ಮನ್ನ ಅನುಸರಿಸ್ಕೊಂಡು ಹೋಗ್ಲಿ ಅಂದ್ರೆ ಕಷ್ಟ ನೋಡು. ಪ್ರಕೃತಿ ನಮಗೆ ಅನಿವಾರ್ಯ ಹೊರತು ನಾವು ಅದಕ್ಕೆ ಅನಿವಾರ್ಯ ಅಲ್ಲ ಅನ್ನೋ ಎಚ್ಚರಿಕೆ ನಮಗೆ ಇರಬೇಕು. ಅದು ನಮಗೆ ಹಾಗೂ ಭವಿಷ್ಯದ ಪ್ರಜೆಗಳಿಗೂ ಒಳ್ಳೆಯದು. ಅದಕ್ಕೆ ನೋಡು, ನಾನು ಇದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದದ್ದು. ಅಲ್ಲ, ಈ ಓಜೋನ್ ಪರದೆ ಅನ್ನೋದು ಲಕ್ಷಾಂತರ ವರ್ಷಗಳಿಂದ ಈ ಭೂಮಿನ ಎಷ್ಟು ಚೆನ್ನಾಗಿ ಕಾಪಾಡಿಕೊಂಡು ಬಂದಿದೆ ಅಲ್ವಾ? ಇಷ್ಟು ದಿವಸ ಇದು ನಮಗೆ ಗೊತ್ತೇ ಇರಲಿಲ್ಲ. ನಮಗೆ ಬಿಸಿಲು ಮಳೆಯಿಂದ ರಕ್ಷಣೆ ಪಡೆಯೋಕೆ ಛತ್ರಿ ಇದ್ದಂಗೆ ಈ ಭೂಮಿಗೆ ಓಜೋನ್ ಪರದೆ ಒಂದು ದೊಡ್ಡ ಛತ್ರಿ ನೋಡವ. ಈ ಪ್ರಕೃತಿ ತನ್ನನ್ನು ತಾನು ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡಿಕೊಂಡಿದೆ ಅಂದ್ರೆ. ಊಗೋರಮ್ಮ, ನಿಸರ್ಗಕ್ಕೆ ಗೊತ್ತು ತಾನು ತನಗೆ ಸಂಬಂಧಪಟ್ಟವರು ಯಾವ ರೀತಿ ಇರಬೇಕು ಅನ್ನೋದು. ಅದನ್ನ ನೋಡಿ ನಾವು ಕಲಿಬೇಕು. ಏನ್ ಮಾಡೋದು, ಅಂತ ಬುದ್ಧಿ ನಮಗಿಲ್ವಲ್ಲ. ನೀ ನನಗಾದ್ರೆ ನಾ ನಿಮ್ಗೆ ಅನ್ನೋ ಕವಿವಾಣಿ ನಮ್ಗೆ ಪಾಠ ಆಗ್ಬೇಕು. ಆದ್ರೆ ಆ ಪಾಠ ಕಲಿಯಕ್ಕೆ ನಮ್ಮಲ್ಲಿ ತುಂಬಿದೆಯಲ್ಲ ಅಹಂಕಾರ. ನಾವಿರೋ ಮನೆ ಸೂರು ಸ್ವಲ್ಪ ಸರಿಯಾಗಿಲ್ಲ ಅಂದ್ರೆ 4 ದಿವಸ ಅದರಲ್ಲಿ ವಾಸ ಮಾಡೋಕೆ ಆಗೋಲ್ಲ. ಅಂತದ್ರಲ್ಲಿ ಇಡೀ ಭೂಮಿಗೆ ಶಾಶ್ವತವಾದ ಸೂರು ಎನ್ನುವಂತಿರುವ ಓಜೋನ್ಗೆ ಧಕ್ಕೆ ಆದ್ರೆ ಏನ್ ಕತೆ ಅಂತೀನಿ. ಈ ಓಜೋನ್ ಅನ್ನೋದು ಆಮ್ಲಜನಕದ 3 ಪರಮಾಣುಗಳ ಸಂಯುಕ್ತ ಅಂತ ಅಂತಾರೆ. ಇದು ಭೂಮಿಯಿಂದ ಸುಮಾರು 20-50 ಕಿಲೋಮೀಟರ್ಗಳ ಎತ್ತರದಲ್ಲಿ ವ್ಯಾಪಿಸಿಕೊಂಡಿರುತ್ತೆ ಅಂತ ಅದೇ ಮೊನ್ನೆ ಚಿತ್ರದುರ್ಗ ಆಕಾಶವಾಣಿನಲ್ಲಿ ಚರ್ಚೆ ಮಾಡ್ತಾ ಹೇಳ್ತಾ ಇದ್ರು ಅಲ್ವಾ? ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ. ಆದ್ರೆ ನಿರ್ವಹಿಸುವ ಜವಾಬ್ದಾರಿ ಮಾತ್ರ ತುಂಬಾ ದೊಡ್ಡದು. ಇಂತಹ ಅನೇಕ ವಿಷಯಗಳ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಕೂಡ ಸ್ವಲ್ಪನಾದ್ರೂ ತಿಳುವಳಿಕೆ ಇರಬೇಕು. ಗೊತ್ತಿದ್ರೆ ನಾವು ಮತ್ತೊಬ್ಬರಿಗೆ ಇಂತಹ ವಿಷಯಗಳನ್ನು ತಿಳಿಸಬಹುದು. ನೀನ್ ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ಕಣವ. ಇಂತಹ ಸಮಸ್ಯೆಗಳನ್ನ ಗಂಭೀರತೆ ಅರಿವಾದ್ರೆ ನಾವು ಇಂತಹ ರಕ್ಷಣೆಯ ವಿಚಾರದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಪ್ರಯತ್ನಗಳನ್ನ ಮಾಡಬಹುದು. ಅದಕ್ಕೆ ಆಕಾಶವಾಣಿ ದಿನಪತ್ರಿಕೆ, ಪುಸ್ತಕಗಳು ಇಂತಹದ್ದನ್ನೆಲ್ಲ ಕೇಳುವ ಓದುವ ಅಭ್ಯಾಸ ಎಲ್ಲರೂ ಬೆಳೆಸ್ಕೊಳ್ಬೇಕು. ಬಿಡುವಿನ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಈ ಓಜೋನ್ ಒಂದು ರೀತಿಯಲ್ಲಿ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದರ ಹತ್ತಿರದ ಸಂಪರ್ಕದಿಂದ ಜೀವಿಗಳ ಆರೋಗ್ಯದ ಮೇಲೆ ತೊಂದರೆ ಆಗುತ್ತಂತೆ. ಅದು ಬಿಡು, ಎಲ್ಲದರಲ್ಲೂ ಕೂಡ ಸಕಾರ ನಕಾರ ಎರಡೂ ಇರುತ್ತೆ. ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಅಷ್ಟೇ ನೋಡು. ಸೂರ್ಯ ಇಲ್ಲ ಇದ್ದಿದ್ರೆ ಈ ಭೂಮಿಯಲ್ಲಿ ಯಾವ ಜೀವಿಗಳು ಕೂಡ ಇರ್ತಾ ಇರ್ಲಿಲ್ಲ ಅನ್ನೋದು ನಿಜನಾ? ಹೌದು ಮತ್ತೆ, ಖಂಡಿತ ನಿಜ ಗೌರಮ್ಮ. ಚಳಿಗಾಲದಲ್ಲಿ ನಾವು ಮೈ ಬೆಚ್ಚಗಿಟ್ಕೊಳ್ಳಕ್ಕೆ ಏನೇನೋ ಪ್ರಯತ್ನಗಳನ್ನು ಮಾಡ್ತೀವಿ, ಆದ್ರೆ ಜೀವಿಗಳು ಬದುಕಕ್ಕೆ ಶಾಖ ತುಂಬಾ ಮುಖ್ಯವಾಗಿ ಬೇಕಲ್ವಾ? ಅದು ನಿಜ ಬಿಡು. ಸ್ವೆಟರ್, ಟೋಪಿ, ಕಾಫಿ, ಬಿಸಿ ಬಿಸಿ ಆಹಾರ, ಒದಿಯೋಕೆ ದಪ್ಪ ದಪ್ಪ ಒದಿಕೆ, ಅದೇನೋ ಒಂದ ಎರಡ ನಾವು ಬಳಸುವ ಸಾಧನಗಳು. ಅದ್ರ ಜೊತೆಗೆ ಒಮ್ಮೊಮ್ಮೆ ಬೆಂಕಿ ಕಾಯಿಸ್ಕೊಳ್ತೀವಿ. ಈಗ ನೋಡಿ, ಬೆಂಕಿಯಿಂದ ಮೈ ಕಾಯಿಸ್ಕೊಳ್ಳೋದು ಅಷ್ಟೇನು ಒಳ್ಳೆ ಅಭ್ಯಾಸ ಅಲ್ಲ ಅಂತ ಅಂದ್ಕೊಳ್ಳೋಣ. ಆದ್ರೂ ಕೂಡ ಅನಿವಾರ್ಯ ಆದಾಗ ದೂರದಲ್ಲಿ ನಿಂತು ಎಚ್ಚರಿಕೆಯಿಂದ ಈ ಕೆಲಸ ಮಾಡಬೇಕು. ಚಳಿ ಅಂತ ಹೇಳಿ ಬೆಂಕಿ ಒಳಗೆ ಕೈ ಇಟ್ಕೊಂಡು ಕೂತ್ಕೊಳ್ಳಕ್ಕಾಗತ್ತಾ? ಅಂದ್ರೆ ಅದೇ ರೀತಿ ಸೂರ್ಯ ಕೂಡ ಅಲ್ವಾ, ಸೂರ್ಯನಿಂದ ಬರುವ ಎಲ್ಲಾ ಕಿರಣಗಳು ನೇರವಾಗಿ ಭೂಮಿಯನ್ನು ತಲುಪಿದ್ರೆ ಇಲ್ಲಿನ ಯಾವ ಜೀವಿಗಳು ಕೂಡ ಉಳಿಯೋದಿಲ್ಲ ಅಂತ ಹೇಳ್ತಾ ಇರ್ತಾರಲ್ಲ. ತುಂಬಾ ಸರಿಯಾಗಿ ಹೇಳ್ದೆ ನೋಡು. ಸೂರ್ಯನ ಶಾಖದಿಂದಲೇ ನಮ್ ಭೂಮಿಯಲ್ಲಿ ಪ್ರತಿಯೊಂದು ಚಟುವಟಿಕೆಗಳು ನಡೀತಾ ಇರೋದು. ಗಿಡಗಳ ಆಹಾರ ತಯಾರು ಮಾಡೋಕೆ ಸೂರ್ಯನ ಬೆಳಕು ಬೇಕೇ ಬೇಕು. ಜೀವಿಗಳ ದೇಹದ ಪ್ರಕ್ರಿಯೆ ಸರಿಯಾಗಿ ನಡೆಯೋದಕ್ಕೂ ಕೂಡ ಬಿಸಿಲು ಬೇಕು. ಕೆಲವು ದೇಶಗಳಲ್ಲಿ ವರ್ಷವಿಡೀ ಸೂರ್ಯನ ಮುಖ ನೋಡೋದೇ ಕಷ್ಟವಂತೆ. ಹೀಗಾಗಿ ಅವರಿಗೆ ಚರ್ಮದ ಕಾಯಿಲೆ, ವಿಟಮಿನ್ ಕೊರತೆ, ಖಿನ್ನತೆ, ಹೀಗೆ ಏನೇನೋ ಸಮಸ್ಯೆಗಳು ಕಾಡ್ತಾ ಇರ್ತವೆ ಅವರಿಗೆ. ಅದು ನಿಜ ಗಂಗಮ್ಮ. ಅವರೆಲ್ಲ ಸೂರ್ಯನ ಶಾಖ ಪಡೆಯೋದಕ್ಕಾಗಿ ನಮ್ಮ ದೇಶಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತಾರೆ. ಅದನ್ನ ಸನ್ಮಾಸ ಅಂತ ಕರೀತಾರೆ. ನಾವೆಷ್ಟು ಪುಣ್ಯವಂತರು ನೋಡಿ, ಎಂತ ಅದ್ಭುತವಾದ ಬಿಸಿಲು ನಮಗೆ ಪುಕ್ಕಟೆಯಾಗಿ ಸಿಗುತ್ತೆ. ಇತ್ಲಿಗಿಡ ಮದ್ದ ಅಂತ ಅಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಅದ್ರ ಬೆಲೆ ನಮಗ್ ಗೊತ್ತಿಲ್ಲ ಅಷ್ಟೇ. ನಮ್ ದೇಶದಲ್ಲಿ ಯಾವುದಕ್ಕೆ ಕೊರತೆ ಹೇಳು? ನೈಸರ್ಗಿಕ ಸಂಪನ್ಮೂಲಗಳು, ಮಾನವ ಸಂಪನ್ಮೂಲಗಳು, ಹಿತವಾದ ಹವೆ, ಹಿರಿಯರು ಕಲಿಸಿದ ಮಾನವೀಯತೆ, ಮಾನವೀಯ ಮೌಲ್ಯಗಳು, ಶಿಕ್ಷಣ, ಬುದ್ಧಿವಂತಿಕೆ. ಏ ಬಿಡು, ನಮ್ಮಷ್ಟು ಶ್ರೀಮಂತರು ಯಾರಿದ್ದಾರೆ? ನಮ್ಮ ಶಕ್ತಿಗೆ ನಾವೇ ಆತ್ಮವಿಶ್ವಾಸ ಮೂಡಿಸ್ಕೊಳ್ಬೇಕು ಅಷ್ಟೇ. ನೀನ್ ಬಿಡವ, ದೇಶ ಭಾಷೆ ಅಂದ್ರೆ ಒಂದ್ ಜೀವ ನಿನಗೆ, ವಿಷಯ ಬೇರೆ ಕಡೆ ಹೋಯ್ತು. ಸೂರ್ಯನಿಂದ ಇಷ್ಟೆಲ್ಲ ಪ್ರಯೋಜನಗಳಿವೆ. ಸೂರ್ಯ ಇಲ್ಲ ಅಂದ್ರೆ ಭೂಮಿ ಇಲ್ಲ ಅಲ್ವಾ? ಅಷ್ಟಾದ್ರೂ ಆಗ್ಲೇ ಹೇಳ್ದಂಗೆ ಕಿರಣಗಳು ಭೂಮಿಯನ್ನು ಪ್ರವೇಶ ಮಾಡಿದ್ರೆ ಖಂಡಿತ ಒಳ್ಳೇದಲ್ಲ. ಹೌದು, ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ಭೂಮಿಗೆ ನೇರವಾಗಿ ತಲುಪಬಾರದು. ಆ ರೀತಿ ಆದ್ರೆ ಸಸ್ಯಗಳ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಿಂತು ಹೋಗುತ್ತದೆ. ಅಂದ್ರೆ ಸಸ್ಯಗಳ ಆಹಾರ ತಯಾರು ಮಾಡಿಕೊಳ್ಳಕ್ಕೆ ಆಗೋದಿಲ್ಲ. ಹಾಗಾದ್ರೆ ಜೀವಿಗಳ ಪಾಡು ಏನಾಗುತ್ತೆ ನೀವೇ ಊಹಿಸಿಕೊಳ್ಳಿ. ಮನುಷ್ಯರಿಗೆ ಕ್ಯಾನ್ಸರ್ ಕಾಯಿಲೆ ಬರೋದಕ್ಕೆ ಕಾರಣ ಆಗುತ್ತಂತೆ. ಬೇರೆ ಬೇರೆ ಚರ್ಮದ ಕಾಯಿಲೆಗಳು ಕೂಡ ಬರ್ತಾವಂತೆ. ದೇಹದಲ್ಲಿ ನಿರ್ಜಲೀಕರಣ ಆಗುತ್ತೆ, ಅಂದ್ರೆ ನಮ್ಮ ಮೈಯಲ್ಲಿ ನೀರೇ ಇಲ್ದಂಗಾಗತ್ತೆ. ಇದರ ಪರಿಣಾಮ ಏನಾಗಬಹುದು ನೀವೇ ಸ್ವಲ್ಪ ಯೋಚನೆ ಮಾಡಿ. ಭೂಮಿಯ ತಾಪಮಾನ ವಿಪರೀತ ಹೆಚ್ಚಾಗಿ ಮಂಜುಗಡ್ಡೆಗಳು ಕರಗಿ ಸಮುದ್ರ ಮಟ್ಟ ತುಂಬಾ ಹೆಚ್ಚಾಗಿ ಅದೆಷ್ಟೋ ಪ್ರದೇಶಗಳು ಮುಳುಗಿ ಹೋಗ್ತಾವಂತೆ. ಸುಮ್ನಿರವ, ಏನೇನೋ ಹೇಳಿ ಎದುರಿಸ್ಬೇಡ, ಕೇಳಿದ್ರೆ ನಮ್ಗೆ ಭಯವಾಗುತ್ತೆ. ಹಂಗಂತ ಸತ್ಯ ಮಾತನಾಡ್ಲೇಬೇಕಲ್ಲ ಜಯಮ್ಮ, ಅದನ್ನ ಮುಚ್ಚಿಡೋಕಾಗುತ್ತಾ? ಮಾತನಾಡಿದ್ರೆ ತಾನೇ ವಿಷಯದ ಗಂಭೀರತೆ ಅರ್ಥ ಆಗಿ ಪರಿಹಾರದ ದಾರಿ ಗೋಚರಿಸೋದು. ಅದು ಸತ್ಯ ಬಿಡಿ. ಇಷ್ಟೆಲ್ಲ ಕಾಯಿಲೆ ಜೊತೆಗೆ ಮನುಷ್ಯನ ತಲೆ ಕೂದಲು ಉದುರಿ ಹೋಗೋದು, ಕಣ್ಣು ಕಾಣಿಸದೇ ಇರೋದು, ಇವೆಲ್ಲ ತೊಂದರೆ ಕೂಡ ಬರ್ತಾವಂತೆ. ವಿಪರೀತ ಮಳೆಗಾಲ ಅಥವಾ ವಿಪರೀತ ಬರಗಾಲ ಬರುವ ಸಾಧ್ಯತೆ ಉಂಟಾಗುತ್ತಂತೆ. ಅತಿಯಾದ ಚಳಿ, ಅತಿಯಾದ ಶಾಖದಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳಿಗೆ ಕಾರಣ ಆಗುತ್ತೆ ಅಂತಾರೆ. ಚಂಡಮಾರುತಗಳು ಕೂಡ ಹೆಚ್ಚಾಗುತ್ತವೆ, ಬದುಕು ತುಂಬಾ ಕಷ್ಟಕರವಾಗಿ ಬಿಡುತ್ತೆ. ಪ್ರಳಯ ಅಂದ್ರೆ ಇನ್ನೇನ್ ಮತ್ತೆ, ಇನ್ನು ಅನೇಕ ಗಂಭೀರವಾದ ತೊಂದರೆಗಳಿಗೆ ಇದು ಕಾರಣವಾಗುತ್ತೆ. ಭೂಕಂಪ, ಚಂಡಮಾರುತ, ಸುನಾಮಿ, ಭೂಮಿಯ ತಾಪಮಾನದ ಹೆಚ್ಚಳ, ಈ ಸಮಸ್ಯೆಗಳು ಒಂದೊಂದಾಗಿ ಬಂದರೆ ತಡೆದುಕೊಳ್ಳುವ ಶಕ್ತಿ ನಮಗಿಲ್ಲ. ಇನ್ನು ಇಂಥ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಬಂದ್ರೆ ಈ ಭೂಮಿ ಉಳಿಯುತ್ತಾ ಅಂತ? ಇನ್ನು ಆ ಸ್ಥಿತಿಗೆ ಬಂದಿಲ್ಲ ಬಿಡು. ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳು ನೇರವಾಗಿ ಭೂಮಿಗೆ ಬಂದ್ರೆ ತಾನೇ ಈ ಸಮಸ್ಯೆಗಳು ಉಂಟಾಗೋದು. ಸೂರ್ಯನಿಂದ ನಮಗೆ ಅಗತ್ಯವಾಗಿ ಬೇಕಾದ ಶಾಖ ಮತ್ತು ಶಕ್ತಿಯನ್ನ ಮಾತ್ರ ಭೂಮಿಗೆ ಕಳುಹಿಸಿ ಆ ಅತಿ ನೇರಳೆ ಕಿರಣವನ್ನು ಅಲ್ಲೇ ತಡೆ ಹಿಡಿದು ತಮ್ಮಲ್ಲೇ ಕಾಪಾಡುವ ಮಹತ್ ಕಾರ್ಯವನ್ನು ಓಜೋನ್ ಕವಚ ಎಷ್ಟು ಚೆನ್ನಾಗಿ ಆ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದೆ. ಚೆನ್ನಾಗಿರುವ ಪ್ರಕೃತಿಗೆ ತೊಂದರೆ ಕೊಡುವ ಅನೇಕ ಚಟುವಟಿಕೆಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾನೇ ಇರ್ತೀವಲ್ಲ. ಪ್ರಕೃತಿಯಿಂದ ಸಿಗುವ ಎಲ್ಲ ಲಾಭ ಅನುಕೂಲಗಳು ನಮಗೆ ಬೇಕು. ಆದ್ರೆ ಅದರ ರಕ್ಷಣೆಯ ವಿಷಯ ಬಂದಾಗ ಯಾರ್ಯಾರ ಮೇಲೋ ಹೇಳಿ ಜವಾಬ್ದಾರಿ ಹಾಕಿ ಸುಮ್ಮನಾಗೋದು. ಇದು ಎಲ್ಲ ಕಾಲಕ್ಕೂ ಇದ್ದದ್ದೇ ಬಿಡು ಗಂಗಮ್ಮ. ಆದ್ರೂ ಈ ಓಜೋನ್ ವಿಷಯದಲ್ಲಿ ಇಡೀ ಜಗತ್ತು ಒಂದಾಗಿದೆ. ಬಹುತೇಕ ಎಲ್ಲಾ ದೇಶಗಳು ಒಟ್ಟಿಗೆ ಸೇರಿಕೊಂಡು ಇದರ ರಕ್ಷಣೆಗೆ ಅನೇಕ ಒಪ್ಪಂದಗಳನ್ನ ಜಾರಿಗೆ ತಂದಿದ್ದಾರೆ, ಅನೇಕ ಕ್ರಮಗಳನ್ನ ಕೈಗೊಳ್ತಾ ಇದೆ. ರೆಫ್ರಿಜರೇಟರ್ಗಳಲ್ಲಿ, ಏರ್ ಕಂಡೀಷನರ್ಗಳಲ್ಲಿ ಬಳಸುವ CFC ಎನ್ನುವ ರಾಸಾಯನಿಕ ಓಜೋನ್ ಕವಚಕ್ಕೆ ಧಕ್ಕೆ ಮಾಡ್ತಾ ಇದೆಯಂತೆ. ಅದರ ಜೊತೆಗೆ ನಾವು ಬಳಸೋ ಕೆಲವು ಸ್ಪ್ರೇಗಳಿಂದನೂ ಕೂಡ ತೊಂದರೆ ಆಗ್ತಾ ಇದೆಯಂತೆ. ಅದಕ್ಕಾಗಿ ಇತ್ತೀಚೆಗೆ ಇಂತಹ ಅನೇಕ ಉತ್ಪನ್ನಗಳಲ್ಲಿ CFC ಎನ್ನುವ ರಾಸಾಯನಿಕವನ್ನ ಬಳಕೆ ಮಾಡುವ ಬದಲಾಗಿ ಹೈಡ್ರೋಕಾರ್ಬನ್ ಎಂಬ ರಾಸಾಯನಿಕವನ್ನ ಉಪಯೋಗಿಸ್ತಾ ಇದ್ದಾರೆ ಮತ್ತು CFC ಬಳಕೆಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಆದ್ರೆ ಹೈಡ್ರೋಕಾರ್ಬನ್ ತಾಪಮಾನ ಹೆಚ್ಚು ಮಾಡುತ್ತೆ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕಗಳಲ್ಲಿ, ಅಗ್ನಿಶಾಮಕಗಳು, ವಿಮಾನ ತಯಾರಿಕೆ ಮುಂತಾದ ಇನ್ನೂ ಅನೇಕ ಕಡೆಗಳಲ್ಲಿ ಬಳಕೆಯಾಗತಕ್ಕಂತ ಬೇರೆ ಕೆಲವೊಂದು ರಾಸಾಯನಿಕಗಳು ಕೂಡ ಈ ಓಜೋನ್ ಪರದೆಗೆ ಧಕ್ಕೆ ಮಾಡ್ತಾ ಇದ್ದು ಇಂತಹ ಕೆಲವು ರಾಸಾಯನಿಕಗಳ ಬದಲಾಗಿ ಪರ್ಯಾಯ ಬಳಕೆಗೆ ಕಾನೂನು ಕೂಡ ರೂಪಿಸಿದ್ದಾರೆ. ಇದರಿಂದ ಸಮಸ್ಯೆ ತೀವ್ರತೆ ಕಡಿಮೆ ಆಗ್ತಾ ಇದೆಯಂತೆ. ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿದ್ರಿಂದ ಆದ ತೊಂದರೆಗಳು ಎಷ್ಟೊಂದು ಗೊತ್ತಲ್ಲ. ಆದ್ರೆ ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಮಾನವನ ಹಸ್ತಕ್ಷೇಪ ಕಡಿಮೆ ಆಯ್ತು. ಇದರಿಂದ ಕೆಲವು ಕಡೆ ಓಜೋನ್ ಕವಚ ತನ್ನಷ್ಟಕ್ಕೆ ತಾನೇ ರಿಪೇರಿ ಆಗಿ ಹಳೆಯ ಸ್ಥಿತಿಗೆ ಬಂದು ತಲುಪ್ತಂತೆ. ಅಂದ್ರೆ ಪ್ರಕೃತಿಯನ್ನ ತನ್ನಷ್ಟಕ್ಕೆ ತಾನು ಇರುವುದಕ್ಕೆ ಬಿಟ್ರೆ ಸಾಕು, ಅದರಿಂದ ಕೂಡ ಪರಿಸರದ ರಕ್ಷಣೆ ಆಗುತ್ತೆ ಅನ್ನು. ಆದ್ರೆ ಅದೆಲ್ಲ ಸಾಧ್ಯವಾಗುತ್ತಾ ಹೇಳು? ಪ್ರತಿನಿತ್ಯ ನಾವು ನಡೆಯುವ ಚಟುವಟಿಕೆಗಳನ್ನ ನಿಲ್ಲಿಸೋಕಾಗುತ್ತಾ? ಅದು ಇದಕ್ಕಿಂತಲೂ ಅಸಾಧ್ಯವಾದ ಕೆಲ್ಸ ಬಿಡಪ್ಪ. ನೀನ್ ಹೇಳಿದ್ದು ನಿಜ ಗಂಗಮ್ಮ. ಅತ್ತ ದರಿ ಇತ್ತ ಹುಲಿ ಎನ್ನುವ ಸ್ಥಿತಿ ನಮ್ದು. ಇವೆರಡನ್ನೂ ಕೂಡ ಸರಿಯಾಗಿ ಸಂಭಾಳಿಸಿಕೊಂಡು ಹೋಗೋ ಬುದ್ಧಿವಂತಿಕೆ ಮತ್ತು ಮುನ್ನೆಚ್ಚರಿಕೆ ನಮಗೆ ಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ ತಾಯಿ. ಸರ್ಕಾರಗಳು ಜಾಗತಿಕ ಮಟ್ಟದಲ್ಲಿ ಏನೇನ್ ಕ್ರಮ ವಹಿಸಬೇಕು ಅನ್ನೋದ ಮಾಡ್ತಾರೆ. ತಮ್ ತಮ್ಮ ಮಟ್ಟದಲ್ಲಿ ಪ್ರತಿಯೊಬ್ಬರು ಯಾವ ಚಿಕ್ಕ ಪುಟ್ಟ ಸಹಾಯ ಮಾಡಬಹುದು ಎನ್ನುವುದನ್ನು ತಿಳಿದು ಕೂಡ ಅದರಂತೆ ನಡೆದ್ರೆ ಎಷ್ಟೋ ಉಪಕಾರ ಆಗುತ್ತೆ ಕಣ್ರವ್ವ. ಸಮಸ್ಯೆ ಎಷ್ಟು ದೊಡ್ಡದು, ಇಡೀ ಪ್ರಪಂಚ ದೊಡ್ಡ ದೊಡ್ಡ ದೇಶಗಳು ಏನಾದ್ರೂ ಮಾಡ್ಬೇಕೇ ಹೊರತು ನಾನು ನೀನು ಏನ್ ಮಾಡೋಕೆ ಆಗುತ್ತೆ ಗೌರಮ್ಮ? ಹಟ್ಟ ಹತ್ತಲಾರ್ದವನಿಗೆ ಬೆಟ್ಟ ಹತ್ತು ಒಂದಂಗಾಯ್ತು. ಅದ್ಯಾಕಂಗಂತೀಯ ಬಿಡು ಗಂಗಮ್ಮ. ನಾವು ಮಾಡಿದ ತಪ್ಪು ನಾವೇ ತಾನೇ ಸರಿ ಮಾಡ್ಕೊಳ್ಬೇಕು. ಈಗ ನೋಡವ, ಫ್ರಿಡ್ಜ್ಗಳ ಬಳಕೆಯನ್ನ ನಾವು ಆದಷ್ಟು ಕಡಿಮೆ ಮಾಡಬಹುದು. ACಗಳ ಬಳಕೆಗೆ ನಮಗೆ ನಾವೇ ನಿಯಂತ್ರಣ ಹಾಕೋಬಹುದು. ಸ್ವಂತ ವಾಹನಗಳ ಬಳಕೆಗೆ ಆದಷ್ಟು ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆ ಬಳಸುವುದು ನಾವು ಕೂಡ ಕೊಡುವ ದೊಡ್ಡ ಕಾಣಿಕೆ. ನಮ್ಮಿಂದ ಸಾಧ್ಯವಾದಷ್ಟು ವಾಯು ಮಾಲಿನ್ಯ ಆಗದಂತೆ ನೋಡ್ಕೋಬಹುದು. ಕೃಷಿಯಲ್ಲಿ ಬಳಕೆ ಮಾಡ್ತಾ ಇರುವ ರಾಸಾಯನಿಕಗಳಿಗೆ ನಾವು ಯಾವುದೇ ನಿಯಂತ್ರಣ ಹಾಕಿಕೊಳ್ತಾ ಇಲ್ಲ. ಯಾವುದೇ ಲೆಕ್ಕಾಚಾರ ಇಲ್ಲದೆ ಅವುಗಳನ್ನ ಈ ಭೂಮಿಯ ಮೇಲೆ ಮತ್ತು ವಾತಾವರಣಕ್ಕೆ ಸೇರುವ ಅತ್ಯಂತ ಅಪಾಯಕಾರಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಂತಹ ಕ್ರಿಮಿನಾಶಕ, ರಾಸಾಯನಿಕ ಗೊಬ್ಬರ, ಸಸ್ಯ ಪ್ರಚೋದಕಗಳು ಇತ್ಯಾದಿಗಳನ್ನ ಬಳಸದೆ ಹೋದ್ರೆ ನಾವು ಹಾಕಿದ ಬೆಳೆ ಸರಿಯಾಗಿ ಬರೋದೇ ಇಲ್ವಲ್ಲ. ಇದಕ್ಕೇನು ಮಾಡೋದು? ಹೌದಪ್ಪ, ಯಾವುದು ಕೂಡ ಹೇಳಿದಷ್ಟು ಸುಲಭವಲ್ಲ. ಹಾಗಂತ ಸುಮ್ನೆ ಕುತ್ಕೊಳ್ಳೋದು ಸಾಧ್ಯವಿಲ್ಲ. ರೈತರು, ವಿಜ್ಞಾನಿಗಳು, ಅಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ಇಂತಹ ತೊಡಕುಗಳಿಗೆ ಪರಿಹಾರ ಹುಡುಕಲೇಬೇಕು. ಕೇವಲ ಪ್ರಚಾರಕ್ಕೋ ಮತ್ತಾವುದಕ್ಕೋ ಏನೋ ಮಾಡ್ತೀವಿ ಅಂತನೋ ಏನೋ ಬಿಡು ಅಂತನೋ ಸಂತೆ ಹೊತ್ತಿಗೆ ಮೂರು ಮೊಳ ಬಟ್ಟೆ ನೇತ್ಕೊಂಡು ಹೋಗ್ತೀವಿ ಹೋದ್ರಾಯ್ತು ಅಂತ ತಿಳ್ಕೊಂಡ್ರೆ ಅದು ನಾವು ಮಾಡುವ ದೊಡ್ಡ ತಪ್ಪಾಗುತ್ತೆ. ಕೆಲವರು ಇಂತಹ ಬೇಜವಾಬ್ದಾರಿ ಮತ್ತು ಸ್ವಾರ್ಥಗಳಿಂದ ತಮ್ಮ ಮುಂದಿನ ತಲೆಮಾರಿಗೆ ತಾವು ಒಳ್ಳೆಯ ಭೂಮಿ ಮತ್ತು ವಾತಾವರಣವನ್ನು ಬಿಟ್ಕೊಡಕ್ಕೆ ಸಾಧ್ಯವಾಗೋದಿಲ್ಲ. ಕೊನೆಯ ಪಕ್ಷ ಈ ನೈತಿಕ ಪ್ರಜ್ಞೆಯಾದರೂ ನಮ್ಮನ್ನ ಕಾಡ್ಬೇಕಲ್ವಾ? ಎಂತಹ ಒಳ್ಳೆಯ ಮಾತು ಹೇಳ್ದೆ ಜಯಮ್ಮ. ಸದ್ಯ ಇಂತಹ ವಿಚಾರಗಳು ಎಲ್ರಿಗೂ ಅರ್ಥ ಆದ್ರೆ ಸಾಕು. ಅದನ್ ಬಿಟ್ಟು ಆನೆಗೆ ಎರಡು ಹಲ್ಲು ಅಂತಾರಲ್ಲ, ಹಂಗೆ ತಿನ್ನೋಕೊಂದು ತೋರ್ಸೋಕೊಂದು ಅನ್ನೋ ತರ ಆಡೋದೊಂದು ಮಾಡೋದು ಮತ್ತೊಂದು ಅಂದ್ರು ಕಷ್ಟ ನೋಡವ. ಅಂತರಂಗ ಬಹಿರಂಗ ಎರಡೂ ಕೂಡ ಶುದ್ಧವಾಗಿರ್ಬೇಕು ಅನ್ನೋ ನಿನ್ನ ಮಾತು ಯಾರಾದ್ರೂ ಒಪ್ಲೇಬೇಕಾದದ್ದು ಕಣವ. ಇಲ್ಲ ಅಂದ್ರೆ ನಮ್ ಬದುಕಿಗೆ ಏನ್ ಅರ್ಥ ಇದೆ ಹೇಳು. ಯಾವುದೇ ವಿಚಾರ ಬಂದ್ರು ಅದನ್ನ ತಗೊಂಡೋಗಿ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಅಂತೂ ತುಂಬಾ ದೊಡ್ಡ ದೊಡ್ಡ ಸಂಗತಿಗಳ ಕಡೆಗೆ ತಂದು ಕೊಡ್ಬೇಕು. ಅದನ್ನೇ ದೊಡ್ಡ ವಿಚಾರ ಅಂದ್ಕೊಳ್ಳೋದು ಯಾಕೆ? ನಮ್ ದಿನನಿತ್ಯದ ಬದುಕಿನಲ್ಲಿ ಅತ್ಯಂತ ಅನಿವಾರ್ಯವಾಗಿ ಅಳವಡಿಸಿಕೊಳ್ಬೇಕಾದ ಮೌಲ್ಯಗಳಲ್ವೇ ಗೌರಮ್ಮ, ಅದರಲ್ಲಿ ತಪ್ಪೇನಿದೆ? ಅದಿರ್ಲಿ, ಇಲ್ಲಿ ವರ್ತಮಾನದ ಬದುಕು ಮತ್ತು ಭವಿಷ್ಯದ ಉಳಿವು ಎರಡೂ ಕೂಡ ಮುಖ್ಯವಾದದ್ದು. ಈಗಾಗ್ಲೇ ಇಂತಹ ಕೆಲವು ಗಂಭೀರವಾದ ಅನೇಕ ಸಮಸ್ಯೆ ಮತ್ತು ಸವಾಲುಗಳಿಗೆ ನಮ್ಮ ಕೆಲವು ಧೀಮಂತ ರಹಿತರು ತಮ್ಮದೇ ಆದ ದಾರಿಯಲ್ಲಿ ಸಂಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಅದು ನಿಜ, ನಮ್ಮ ರೈತರು ಕೂಡ ವಿಜ್ಞಾನಿಗಳೇ ಹೌದು ನೋಡು. ಸಾವಯವ ಕೃಷಿ, ಸಹಜ ಕೃಷಿ, ಕಾಡು ಕೃಷಿ, ಹೀಗೆ ಅನೇಕ ಹಳೆಯ ಪದ್ಧತಿಗಳ ಜೊತೆಗೆ ತಾವು ಕೂಡ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುಕವೋಕ, ತೇಜಸ್ವಿ, ನಾರಾಯಣ ರೆಡ್ಡಿ, ಸುಭಾಷ್ ಪಾಳೇಕರ್, ರಾಘಣ್ಣ, ವೀರಭದ್ರಪ್ಪ, ಹೀಗೆ ಅನೇಕ ದಾರಿ ಮತ್ತು ಮಾರ್ಗದರ್ಶನದಲ್ಲಿ ತಮ್ಮದೊಂದು ಹೊಸ ಆದಿಯ ಹುಡುಕಾಟದಲ್ಲಿದ್ದಾರೆ. ಇವರೆಲ್ಲ ಯಾವ ಅನುದಾನಕ್ಕಾಗಲಿ ಮತ್ತೊಬ್ಬರ ಮರ್ಜಿಗಾಗಲಿ ಕಾಯ್ದೆ ಕಟ್ಟು ಬೀಳದೆ ಸ್ವಾಭಿಮಾನದಿಂದ ಈ ಭೂಮಿಯನ್ನ ಉಳಿಸುವ ಪ್ರಜ್ಞಾಪೂರ್ವಕ ದುಡಿಮೆಯಲ್ಲಿ ತೊಡಗಿದ್ದಾರೆ. ಅಮಾವಾಸ್ಯೆಯ ಕತ್ತಲಿನಲ್ಲಿ ಮಿಂಚು ಹುಳುಗಳ ದಾರಿ ತೋರಿಸುವ ರೀತಿಯಲ್ಲಿ ವಿಶಿಷ್ಟ ಶಕ್ತಿಗಳಾಗಿ ನಮ್ಮ ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ಇನ್ನೊಬ್ಬರ ಹತ್ರ ಬಿಟ್ಟು ತೋರಿಸಿ ಇಲ್ದೇ ಇರೋ ನೆವ ಹೇಳೋದಕ್ಕಿಂತ ಪ್ರತಿಯೊಬ್ಬರು ಕೂಡ ಈ ರೀತಿಯ ಭರವಸೆಯನ್ನು ಹುಟ್ಟುಹಾಕೋದು ಎಷ್ಟು ಒಳ್ಳೆಯ ವಿಚಾರ. ಭೂತಕಾಲದ ತಿಳುವಳಿಕೆ, ವರ್ತಮಾನ ಕಾಲದ ಜವಾಬ್ದಾರಿ ಮತ್ತು ಭವಿಷ್ಯದ ಮುನ್ನೆಚ್ಚರಿಕೆಯಿಂದ ನಮ್ಮ ಹೊಣೆಯನ್ನು ಅರಿತು ಜೀವನ ಮಾಡಿದ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳು. ಒಟ್ಟಿನಲ್ಲಿ ಇಡೀ ಜಗತ್ತಿನ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಓಜೋನ್ ಕವಚವನ್ನು ಉಳಿಸುವ ಕೆಲಸವನ್ನು ಮಾಡಬೇಕು. ಈ ಅರಿವು ಎಲ್ಲರಲ್ಲೂ ಮೂಡಿದ್ರೆ ಇದೇನು ಭಾರಿ ದೊಡ್ಡ ಸಮಸ್ಯೆನಲ್ಲ ಎನ್ನುವುದು ಗೊತ್ತಾಯ್ತು. ಹೌದು, ಕಾರ್ಖಾನೆಗಳು ಹೊರಗೆ ಬಿಡುವ ಕೆಲವು ರಾಸಾಯನಿಕಗಳಿಂದ ಈ ಕವಚ ಹಾನಿ ಆಗ್ತಾ ಇದೆ. ಅದನ್ನು ನಿಯಂತ್ರಣ ಮಾಡಕ್ಕಾಗಿ ಸರ್ಕಾರ ಅನೇಕ ನಿಯಮಗಳನ್ನು ಜಾರಿಗೆ ತಂದಿದೆ. ಕೆಲವೊಂದು ಗಣಿಗಾರಿಕೆಗಳಿಂದ ಕೂಡ ಈ ಪರದೆಯ ಅಸ್ತಿತ್ವಕ್ಕೆ ತೊಂದರೆ ಆಗ್ತಾ ಇದೆ. ಈ CFC ಅನ್ನೋ ರಾಸಾಯನಿಕದ ಬಳಕೆಯಿಂದ ಓಜೋನ್ ಪರದೆಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಯ್ತು. ಅನೇಕ ಸಂಶೋಧನೆಗಳ ಬಳಿಕ ಇದರ ಬದಲಾಗಿ ಹೈಡ್ರೋಕಾರ್ಬನ್ ಬಳಕೆಯನ್ನ ಮಾಡಿದ್ರು. ಇದರಿಂದ ಓಜೋನ್ ಸಮಸ್ಯೆಗೆ ಪರಿಹಾರ ಸಿಕ್ತು. ಆದ್ರೆ ಭೂಮಿಯ ತಾಪಮಾನ ವಿಪರೀತ ಜಾಸ್ತಿ ಆಯ್ತು, ಮತ್ತೊಂದು ದೊಡ್ಡ ಸಮಸ್ಯೆಗೆ ಕಾರಣವಾಗಿದೆ. ಹೀಗಾಗಿ ಕ್ರಮೇಣವಾಗಿ ಇಂತಹ ರಾಸಾಯನಿಕ ಬಳಕೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅದರ ಬದಲಿಗೆ ಪರಿಸರಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡದಂತಹ ದಾರಿಯನ್ನು ಸಂಶೋಧನೆ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು. ಮುಖ್ಯವಾಗಿ ಯಾವುದೇ ವಿವೇಚನೆ ಇಲ್ಲದೆ ಅರಣ್ಯ ನಾಶ ಮಾಡ್ತಾ ಇದ್ದೀವಿ. ಇದು ಎಲ್ಲಕ್ಕಿಂತ ಬಹು ಮುಖ್ಯವಾದ ವಿಷಯ. ಮರಗಳು ನಮ್ಮ ಪರಿಸರದ ಕಾವಲುಗಾರರು. ಯಾವುದೇ ಅಪಾಯ ಬರದಂತೆ ಈ ಭೂಮಿಯನ್ನು ಯಾವ ಕಾಲದಿಂದಲೂ ರಕ್ಷಿಸಿಕೊಂಡು ಬಂದಿವೆ. ಅದು ನಿಜ ಗಂಗಮ್ಮ, ನೀನು ಹೇಳಿದಂತೆ ಕಾಡುಗಳ ನಾಶ ಮಾಡಿದ್ದು ಕೂಡ ಇದಕ್ಕೆ ಮತ್ತೊಂದು ಪ್ರಮುಖ ಕಾರಣವೇ ಆಗಿದೆ. ಹೀಗಾಗಿ ಗಿಡ ಮರಗಳನ್ನ ನಾವೆಲ್ಲ ಸೇರಿ ನಿಜವಾಗೂ ಕೂಡ ಬೆಳೆಸಲೇಬೇಕಾಗಿದೆ. ಚಿಪ್ಪುಕೋ ಚಳುವಳಿ, ಒಪ್ಪಿಕೋ ಚಳುವಳಿಗಳ ಪ್ರೇರಣೆ ನಮ್ಮ ಕಣ್ಮುಂದಿದೆ. ಇದರ ಸ್ಫೂರ್ತಿಯಿಂದ ನಾವು ಇಂತಹ ಕೆಲಸಗಳನ್ನ ನಿಸ್ವಾರ್ಥವಾಗಿ ಮಾಡಿ ಓಜೋನ್ ಪರದೆಯನ್ನ ರಕ್ಷಿಸಿಕೊಳ್ಳಲೇಬೇಕು. ಏನಂತೀರಾ? ರಕ್ಷಿಸಿಕೊಳ್ಳಲೇಬೇಕು. ಇದುವರೆಗೂ ಭೂಮಿಯ ಛತ್ರಿ ಓಜೋನ್ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ.